ಅನ್ನವೇ ತದಿನೇ ಗುಣಾಮಿಲ್ಲಲ್ಲವೋ ವದಿನೇ ಲ್ಲವೋವದಿನೇ ನೂ ಸಿನ್ನ ಪೋಯ್ ಕೂಸುನ್ನವೇ ತದಿನೇ ಗುಣಾಮಿಲ್ಲಲ್ಲವೋವದಿನೇ ಗುಮ ವಾಸನ ಓವದಿನೇ ಅನ್ನ ಕೋಸಮೇವೋ ಮರಿದಿ ಸಿಂಟು ಬೂಸುಕುಂಡಗಾದೋಯ್ ಸಿನ್ನ ಮರಿದಿ ಮೀ ಅನ್ನ ಕೋಸಮೇವೋ ಮರಿದಿ ನೀ ಕೊಪ್ಪುಲೋ ನಮ್ಮಲ್ಲೆಲು ಓವದಿನೇ ಅಬ್ಬ ನಿಗ ನಿಗಲಾಡುತ್ತುನ್ನ ಏಂದದಿನೇ ಕೊಪ್ಪುಲೋ ನಮ್ಮಲ್ಲೆಲು ಓವದಿನೇ ಅನ್ನ ಕೋಸಮೇವೋ ಮರಿದಿ ಅಲ್ಲಿ ಬಿಟ್ಟುಕುಂಡಗಾದೋಯ್ ಸಿನ್ನ ಮರಿದಿ ಮೀ ಅನ್ನ ಕೋಸಮೇವೋ ಮರಿದಿ ಆ ಗುಣಾಮಿಲ್ಲಲ್ಲ ಓವದಿನೇ ಪೋಯಿ ಕೂಸುನ್ನವೇ ತದಿನೇ ಗುಣಾಮಿಲ್ಲಲ್ಲವೋವದಿನೇ ಅನ್ನ ಕೋಸಮೇವೋ ಮರಿದಿ ಇಡಗೂಸುನ್ನಗಾದು ಸಿನ್ನ ಮರಿದಿ ಮೀ ಅನ್ನ ಕೋಸಮೇವೋ ಮರಿದಿ ಓವದಿನೇ ಗಟ್ಲ ಶೆಕ್ಕು ಮಟ್ಟುನ್ನಾಯಿ ಎಂದದಿನೇ ನೀ ಚೌಲ ಕಮ್ಮಲು ಓವದಿನೇ ಅನ್ನ ದೂತ್ತಡ ನೀವೋ ಮರಿದಿ ಮೆರೆಸಿರಲು ಬಿಟ್ಟುಕುನ್ನಾನು ಸಿನ್ನ ಮರಿದಿ ಮೀ ಅನ್ನ ದೂತ್ತಡ ನೀವೋ ಮರಿದಿ ನೀ ಮೆಡಲು ಮುತ್ಯಾಲ ಪೇರು ಓವದಿನೇ ಗಟ್ಲ ಮೆರೆಸಿ ಪೊಟ ಉಂದಿ ಎಂದದಿನೇ ಮೆಡಲು ಮುತ್ಯಾಲ ಪೇರು ಓವದಿನೇ ಅನ್ನ ಮೆಚ್ಚಾಲ ನೀವೋ ಲ್ಲವೋವದಿನೇ ನೂ ಸಿನ್ನ ಪೋಯ್ ಕೂಸುನ್ನವೇ ತೊದಿನೇ ಗುಣಾಮಿಲ್ಲಲ್ಲವೋವದಿನೇ ಅನ್ನ ಕೋಸಮೇವೋ ಮರಿದಿ ಇಡಗೂ ಸುನ್ನಗಾದೋಯ್ ಸಿನ್ನ ಮರಿದಿ ಮೀ ಅನ್ನ ಕೋಸಮೇವೋ ಮರಿದಿ ಚಪಾಲ ಕೂರ ಓವದಿನೇ ಅಬ್ಬನೋರೂರಿ ಪೋತುಂದಿಗಾದು ವದಿನೇ ಬಟ್ಟಿ ಚಪಾಲ ಕೂರ ಓವದಿನೇ ಅನ್ನ ದಿಂಟಡ ನೀವೋ ಮರಿದಿ ಒಂದು ಕೊಚ್ಚಿನಗಾದು ಸಿನ್ನ ಮರಿದಿ ಮೀ ಅನ್ನ ದಿಂಟಡ ನೀವೋ ಮರಿದಿ ಗಂಪಲ್ಲೈ ಮುನ್ನ ಯೋವದಿನೇ ಗಟ್ಲ ದಾಸುಕುಂಟುನ್ನಾವು ಎಂದೊದಿನೇ ಗಂಪಲ್ಲೈ ಮುನ್ನ ಯೋವದಿನೇ ಅನ್ನ ಲ್ಲವೋವದಿನೇ ನೂ ಸಿನ್ನ ಪೋಯ್ ಕೂಸುನ್ನವೇ ತೊದಿನೇ ಗುಣಾಮಿಲ್ಲಲ್ಲವೋವದಿನೇ ಅನ್ನ ಕೋಸಮೇವೋ ಮರಿದಿ ಇಡಗೂ ಸುನ್ನಗಾದು ಸಿನ್ನ ಮರಿದಿ ಮೀ ಅನ್ನ ಕೋಸಮೇವೋ ಮರಿದಿ ಸೇಪನಿ ಓವದಿನೇ ಅನ್ನ ವಚ್ಚಿದಕವೋ ಮರಿದಿ ಇಡಗೂ ಸೋನೆ ಮುಂಟನು ಸಿನ್ನ ಮರಿದಿ ಮೀ ಅನ್ನ ವಚ್ಚಿದಕವೋ ಮರಿದಿ ಅರೆ ಪೊದ್ದು ಗೂಟ್ಲ ಬಡೆ ಓವದಿನೇ ಮನ ಇಂಟೀಕಿ ಓದಾ ಮುರಾವದಿನೇ ಪೊದ್ದು ಗೂಟ್ಲ ಬಡೆ ಓವದಿನೇ ಅನ್ನ ರಾಣಿ ದೇವೋ ಮರಿದಿ ನೆಟ್ಲ ಮದ್ದು ನೋಯ್ ಸಿನ್ನ ಮರಿದಿ ಮೀ ಅನ್ನ ರಾಣಿ ದೇವೋ ಮರಿದಿ ಅನ್ನ ಕೋಸಮು ಓವದಿನೇ ನೂವಲಿಗೆ ಕುಮಾವದಿನೇ ಅನ್ನ ಕೋಸಮು ಓವದಿನೇ ಅನ್ನ ರಾಣಿ ದೇವೋ ಮರಿದಿ ನೀನು ಇಂಟಿ పోవదినే మన ఇంటికి పోదాము రావదినే పొద్దు గుట్టబడి పోవదినే.